ಶಂಕರಮ್ಮ. ಏನ್ರಿ ಸಾಹ್? ಸಾಹೇಬ್ರನ್ನ ನಿನ್ನ ಹೊಲ್ಕ ಕರ್ಕೊಂಡು ಹೋಗು. ಹೊಲ್ದಾಗ ನಿಮ್ ಯಜಮಾನ್ರು ಇರ್ಬೇಕಲ್ಲ. ಅಲ್ಲೇ ಹೊಲ ತೌಲ್ನೇ ಅದಾರ್ರಿ. ನಡ್ರಿ ಸಾಬ್ರೆ. ನಡಿಯಮ್ಮ. ನಮ್ ಹೊಲ್ದಾಗ ಈ ಜರಿ ಬಂದು ನಮ್ಗ ಜೀವನ ಬ್ಯಾಸರ ಮಾಡಿಟ್ಟ ನೋಡ್ರಿ. ಹೌದಲ್ಲ. ಹ್ಞೂ ರೀ. ಅದನ್ನ ಓಡಿಸೋದು ಹೆಂಗ ಅಂತ ಹೇಳಿದ್ರ ಏಳೇಳು ಜನ್ಮದ ಪುಣ್ಯ ಬರ್ತೈತ್ರಿ ದಣಿ. ನಡಿಯಮ್ಮ ಶಂಕರಮ್ಮ, ನೀವೇನು ಕಾಳಜಿ ಮಾಡ್ಬೇಡ್ರಿ, ಎಲ್ಲ ಬರೋಬ್ಬರಿ ಹಾಕೈತೆ. ಹಿಂಗಂತೀರ? ದಣರ ಇದ ನಮ್ ಹೊಲ ರೀ. ಹೌದಾ? ಹ್ಞೂ ರೀ. ನೀವು ಕುಂದ್ರಾಕ ಇಲ್ಲೇ ಗಿಡದ ನೆಳ್ಳಿಗೆ ಕಂಬಳಿ ಹಾಕ್ತೀನಿ ರೀ, ಕುಂತ್ಕಾಳ್ರಿ. ಅಷ್ಟು ಮಾಡವ, ಬಹಳ ತಣ್ಣಗ ನೋಡಿಲ್ಲ. ನಾ ಹೋಗಿ ಮ್ಯಾಗಿನ ಪಟ್ಟಾಗಿರೋ ಯಜಮಾನಪ್ಪನ ಕರ್ಕೊಂಡ್ಬರ್ತೀನಿ ರೀ. ಶಂಕರಮ್ಮ. ಏನ್ರಿ ಮರೆ? ಎಷ್ಟದಮ್ಮ ಹೊಲ ನಿಂದು? ಕಿದು ಕಿ ಮಸಾರಿ ಭೂಮಿ ಅದಲ್ರಿ, ಇದು 3 ಎಕರೆ ಐತ್ರ. ಹೌದಾ? ಎರಿ 1.5 ಎಕರೆ ಐತ್ರಿ. ನಾ ಹೋಗಿ ಕರ್ಕೊಂಡ್ಬರ್ಲೇನ್ರಿ ಮರೆ? ಜಲ್ದಿ ಹೋಗಿ ಕರ್ಕೊಂಡ್ ಬಾ. ಆಯ್ತ್ರಿ. ಸರೋಜಾ, ನಾವ್ ಅಗ್ದಿ ಸರಿಯಾದ ಟೈಮಿಗೆ ಇಲ್ಲಿಗೆ ಬಂದಿವಿ ಅಂತ ಅನಸ್ತು. ನೀವ್ ಹೇಳೋದು ಖರೆ. ಯಾಕಂದ್ರ ಹುಳುಗಳನ್ನ ನಿಯಂತ್ರಣ ಮಾಡೋದು, ನಿಯಂತ್ರಣ ಅನ್ನೋದಕ್ಕಿಂತ ನಿರ್ವಹಣೆ ಅನ್ನೋದೇ ಸರಿ. ನಿರ್ವಹಣೆ ಮಾಡೋದಕ್ಕ ರೈತಾಪಿ ಕೆಲಸ ಎಲ್ಲ ಬ್ಯಾಸಗಿ ಉಳುಮೆಯಿಂದ ಶುರು ಮಾಡೋದೇ ಒಳ್ಳೇದು. ಹೌದು, ನನಗನ್ಸಿದ ಮಟ್ಟಿಗೆ ಈ ರೈತರಿಗೆ ರಾಸಾಯನಿಕ ಕೀಟನಾಶಕಗಳ ಬಗ್ಗೆ ಇರುವಂತಹ ವಿಶ್ವಾಸ ಪ್ರೀತಿಯನ್ನ ಬಹಳಷ್ಟು ಕಡಿಮೆ ಮಾಡಿಸಬೇಕು. ಹೌದೌದು, ಬರೇ ಕೀಟನಾಶಕ ಔಷಧಿ ಉಪಯೋಗ ಮಾಡೋದ್ರಿಂದ ಎಂತ ತೊಂದರೆ ಆಗ್ಯಾವ ಅನ್ನೋದನ್ನ ನಾವು ನೋಡೇ ನೋಡಕತ್ತೀವಿ. ಹೌದು, ಔಷಧ ಮ್ಯಾಲಿಂದ ಮ್ಯಾಲೆ ಹೊಡೆದು ಹುಳುಗಳಿಗೆ ಅದನ್ನ ಎದುರಿಸುವ ಶಕ್ತಿ ಬಂದ್ಬಿಟ್ಟದ. ರೈತರು ಎಷ್ಟೇ ಔಷಧಿ ಹೊಡೆದ್ರು ಅವು ಸಾಯಲಾರದ ಅಂತಾನ ಮುಟ್ಟು ಬಿಟ್ಟಾವ. ಯಾವುದೇ ಒಂದು ಮ್ಯಾನೇಜ್ಮೆಂಟ್ ಅಂದ್ರ ನಿರ್ವಹಣೆ ವ್ಯವಸ್ಥೆಯೊಳಗ ಕೀಟನಾಶಕ ರಾಸಾಯನಿಕಗಳಿಗೆ ಕೊನಿಸ್ಥಾನ ಇರಬೇಕು. ಎಲ್ಲಾ ನಿಯಂತ್ರಣ ಕ್ರಮಗಳನ್ನ ಅಳವಡಿಸಿದ ಮ್ಯಾಲ ಅವಶ್ಯ ಬಿತ್ತು ಅಂತಂದ್ರೆ ಮಾತ್ರ ಔಷಧಿ ಹೊಡಿಬೇಕು ಅನ್ನೋದನ್ನ ರೈತರ ತಲೆಯೊಳಗ ನಾವು ಬಿತ್ತಬೇಕು. ಇದರಿಂದ ಬೇಸಾಯಕ್ಕೆ ಮಾಡೋ ಖರ್ಚು ಕಡಿಮೆ ಆಗ್ತದೆ. ಖರ್ಚು ಅಷ್ಟೇ ಅಲ್ಲ, ನಾವು ನಮ್ಮ ಸುತ್ತಮುತ್ತಲಿನ ಪರಿಸರ, ಅಲ್ಲಿರುವಂತಹ ಜೀವಿಗಳು, ಇವುಗಳ ಬಗ್ಗೆ ಸಹಿತ ಕಾಳಜಿ ತಗೋಬೇಕಾಗ್ತದೆ. ಯಾಕಂದ್ರೆ ನಮ್ಮ ಕೃಷಿ ಮತ್ತು ಪರಿಸರ ಎರಡು ಒಂದಕ್ಕೊಂದು ಹೊಂದಿಕೊಂಡು ಹೋಗ್ತಾವ. ಅಂದ್ರೆ ನಮಗ್ ಕಾಟ ಕೊಡೋ ಹುಳುಗಳನ್ನು ಕೊಲ್ಲೋದ್ರ ಕಡೆ ಮಾತ್ರ ನಮ್ ಲಕ್ಷ ಇರ್ತದ. ಇಂತ ಹುಳುಗಳ ಮೇಲೆ ಬದುಕುವಂತಹ ಜೀವಿಗಳು ಇರ್ತಾವ ಅನ್ನೋದನ್ನ ಮರ್ತೇ ಬಿಟ್ಟಿರ್ತೀವಿ. ಹಿಂಗಾಗಿ ನಮಗ್ ಬೇಡಾದ ಹುಳುಗಳನ್ನ ಕೊಲ್ಲಕತ್ತೀವಿ, ಅದ್ರ ಜೊತೆ ನಮಗ್ ಬೇಕಾದ ಜೀವಿಗಳ ಸತ್ಯಕ್ಕ ನಾಶ ಆಗಿ ಹೋಲಿಕತ್ತಾವ. ಈಗ ಇದೇ ಝರಿ ಉದಾಹರಣೆ ತಗೊಳ್ರಿ. ಇವ್ರು ಇದನ್ನ ಝರಿ ಅಂತಾರ. ಮನೆಗಿರೋ ಝರಿ ಹಂಗ ಕಾಣಿಸೋದ್ರಿಂದ ಅದೇ ಹೆಸರಿನಿಂದ ಇವರು ಇದನ್ನ ಗುರುತ ಹಿಡಿತಾರ. ಇವು ಸಹಸ್ರಪಾದಿಗಳು. ಹೌದಾ? ಹೌದು. ನಾ ಹೇಳೋದೇನಂದ್ರ ಅವ್ರಿಗೆ ತಿಳಿಯುವಂತಹ ಭಾಷೆಯೊಳಗ ನಾವ್ ಹೇಳಬೇಕು. ಹೌದಲ್ಲ? ಹೌದು. ಇದು ಝರಿ ಇರ್ಲಿಕ್ಕಿಲ್ಲ, ಆದ್ರೆ ಝರಿ ಅಂದ್ರ ಅವ್ರಿಗೆ ತಿಳಿಯುವಂಗಿತ್ತಂದ್ರ ನಾವ್ ಹಂಗ ಹೇಳೋದ ಬರೋಬ್ಬರಿ. ಓಕೆ, ಹಂಗ ಹೇಳೋಣಂತ. ನಮ್ ರಾಜ್ಯದ ಬ್ಯಾರೆ ಬ್ಯಾರೆ ಭಾಗದೊಳಗ ಬ್ಯಾರೆ ಬ್ಯಾರೆ ಹೆಸರುಗಳಿಂದ ಇದನ್ನ ಕರೀತಾರ. ನಮ್ ಮುಖ್ಯ ಉದ್ದೇಶ ಏನಂದ್ರ ಈ ಪೀಡೆನ ಸಮರ್ಥವಾಗಿ ರೈತ ನುಕ್ಸಾನ್ ಆಗದಂಗ ಹೆಂಗ್ ಎದುರಿಸಬೇಕು ಅನ್ನೋದು. ಹೌದು, ನಮ್ ಕೆಲಸ ಆದ್ರ ಆಯ್ತಲ್ಲ. ನಿಮ್ ಲೆಕ್ಕ ಸರಿ. ಈ ಭಾಗದೊಳಗ ಜರಿ ಕಾಟ ಯಾಕೆ ಹೆಚ್ಚಾಗ್ಯದ ಅಂತ ವಿಚಾರ ಮಾಡ್ರಿ. ನಮಗ್ ನಾವೇ ಹೆಂಗ್ ದುರಂತ ತಂದ್ಕೋತೀವಿ ನೋಡ್ರಿ. ಕಪ್ಪಿ, ಹಾವು, ಹಕ್ಕಿಗಳು, ಬ್ಯಾರೆ ಬೇರೆ ಸರೀಸೃಪಗಳು, ಇರುವೆ, ಇವೆಲ್ಲ ಜರಿಯನ್ನ ತಿಂದು ಬದುಕುವಂತಾವ. ಹೌದು. ಆದ್ರೆ ಪರಿಸ್ಥಿತಿ ಏನಾಗಿದೆ ಇವತ್ತಂದ್ರ ನಮ್ ಹೊಲದಾಗ ಕಪ್ಪಿಗಳಿಲ್ಲ, ಇರುವೆಗಳಿಲ್ಲ, ಹಾವುಗಳನ್ನ ಕಂಡ್ರ ನಾವು ಕೊಂದು ಹಾಕ್ತಿವಿ. ಮತ್ತೆ ಸಹಜವಾಗಿ ಆಗುವಂತ ನೈಸರ್ಗಿಕ ನಿಯಂತ್ರಣ ಇಲ್ಲಂತಂದಾಗ ಜರಿ ಸಂಖ್ಯೆ ಹೆಚ್ಚಾಗೋ ಸಾಧ್ಯತೆಗಳು ಇದ್ದೇ ಅದಾವ. ಸರೋಜ ಅವ್ರ, ಒಂದು ಕ್ಯಾಸೆಟ್ ತಂದಿನಿ. ಇದ್ರಾಗ ಜರಿ ಬಗ್ಗೆ ಚಂದನ್ ಹಾಡುಗಳದಾವ, ಇವ್ರಿಗೆ ಕೇಳಿಸೋಣಲ್ಲ. ಅವ್ರು ಬರುತ್ತಾನ ಕೇಳೋಣಂತ. ಹಚ್ಚರ್ಲ. ಬನಕಿ ಚಕ್ಕನೆ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿಯೆ ನಾನು. ಬನಕಿ ಚಕ್ಕನೆ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿಯೆ ನಾನು, ಝರಿಯಾಗಿ ಕುಖ್ಯಾತನಾಗಿಯೆ ನಾನು. ಕಪ್ಪೆ ಹಾವು ಇರುವೆ ಇವುಗಳಿಗೆ ಹೆದರುವೆ, ಕಪ್ಪೆ ಹಾವು ಇರುವೆ ಇವುಗಳಿಗೆ ಹೆದರುವೆ. ಇವು ಇಲ್ಲದಲ್ಲಿ ಜಿಗಿದಾಡುವೆ ನಾನು, ರೈತನು ಬಾಯ್ ಬಡಿಯುವನು. ಇವು ಇಲ್ಲದಲ್ಲಿ

ನಾವು ಅಟ್ಟ ಮಾಡ್ತೀವಿ ನೋಡ್ರಿ. ಮತ್ತ ಕೆಲವು ರೈತರು ಮೆಲಾತಿಯನ್ ಪುಡಿ ಸಿಗ್ತದಲ್ರಿ ಅದನ್ನ ಸವರ್ತಾರ್ರಿ. ಹೌದಾ? ಆದ್ರೆ ಇದರಿಂದ ಏನು ಉಪಯೋಗ ಆಗಂಗಿಲ್ರಿ. ಅಮರಪ್ಪ, ಈ ಹುಳ ಏನದವಲ್ಲ ಇವಕ್ಕ ಬಿಸಿಲು ಬೆಳಕು ಅಂತಂದ್ರ ಆಗಿ ಬರೋದಿಲ್ಲ. ಯಾವಾಗ್ಲೂ ಕತ್ತಲಿ ಇದ್ದಲ್ಲಿ ಇರಬೇಕು ಅಂತ. ಹೀಂಗಾಗಿ ಅವು ಬೆಳಿ ತಿನ್ನಾಕ ಬರೋದು ಸಂಜೆ ಮುಂದ, ಇಲ್ಲಂತಂದ್ರ ನಸ್ಕಿನ ಮಬ್ಬು ಕತ್ಲಾಗ. ಅವು ಕತ್ಲಿ ಆದ್ಮೇಲ ಬರ್ತಾವಂತನ ಅವುಗಳನ್ನ ಕೊಲ್ಲೋದು ನಮಗೆ ಕಠಿಣ ಆಗಿಬಿಟ್ಟದಲ್ರಿ ದಣಿ. ಹೌದೌದು. ನಸುಕು ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ, ನಸುಕು ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ ಬೆಳೆಗಳ ಮೇಲೆ ಬೆಳೆಯುವೆ ನಾನು, ರೈತನು ಬಾಯಿ ಬಡಿಯುವನು. ಬೆಳೆಗಳ ಮೇಲೆ ಬೆಳೆಯುವೆ ನಾನು, ರೈತನು ಬಾಯಿ ಬಡಿಯುವನು. ಕಠಿಣ ಅನ್ನೋದು ಏನು ಇಲ್ಲ. ಇಲ್ಲಿ ನೀವು ಎರಡು ಕೆಲಸ ಮಾಡಬೇಕಾಗ್ತದೆ. ಏನ್ ಮಾಡ್ಬೇಕ್ರಿ ಅಮ್ಮರೆ ಹೇಳ್ರಲ್ಲ. ಗುಂಪು ಗುಂಪಾಗಿ ಇವು ಹೊರಟಿದ್ದು ಅಂದ್ರೆ ಅವಳನ್ನ ಕೈಗಿಂದ ಹಿಡಿದು ಆರ್ಸಿ ಕೊಲ್ಬಹುದು. ಇದು ಒಂದಾದ್ಯ ಇದು ಬಲ ತಿಪ್ಲದ್ರಿ ಅಮ್ಮರೆ. ಏಟಿರ್ತಾವ ಅವನ್ನೆಲ್ಲ ಹಿಡಿದು ಕೊಲ್ಲೋದು ಬಾಳ ತ್ರಾಸ ಆಗ್ತದ ಬಿಡ್ರಿ. ಒಂದು ಕೆಲಸ ಮಾಡಬಹುದು, ನೀರಿನೊಳಗ ಸ್ವಲ್ಪ ಚಿಮಣೆ ಇರ್ತಲ್ಲ ಅದ ಹಾಕಿ ಚಲೋತ್ನಾಗಿ ಕಲಸಿ ಮಿಶ್ರಣ ಮಾಡ್ಬೇಕ. ಅದನ್ನ ಹುಳುಗಳ ಮೇಲೆ ಚೆಲ್ಲಿದ್ರ ಅವು ಸಾಯ್ತಾವ. ಚಿಮಣಿ ಎಣ್ಣೆಗ ಹುಳ ಸಾಯ್ತನ್ರಿ. ಮತ್ತ ನೀವು ಇನ್ನೊಂದು ಪ್ರಯೋಗ ಮಾಡಬಹುದು. ಏನ್ರಿ? ಈ ಹುಳುಗಳಿಗೆ ಈ ಬಟಾಟಿ ಗಜ್ರಿ ಅಂತ ಕಾಯಿಪಲ್ಲೆ ಇರ್ತಲ್ಲ ಅದಂದ್ರ ಬಹಳ ಪ್ರೀತಿ ಅದಕ್ಕ. ಅದಕ್ಕ ಕಾಯಿಪಲ್ಲೆ ಹೆಚ್ಚಿ ಡಾಣದ ಮೇಲೆ ಹಾಕ್ಬೇಕು ಅಂತೀರೇನೆ? ಶಂಕ್ರಮ್ಮ ಒಂದ್ ಹೆಜ್ಜೆ ಮುಂದೆ ಹೋದಿಲ್ಲ. ನಿಮ್ಮಂತ ಹೆಣ್ಮಕ್ಳು ಹಿಂಗ್ ವಿಚಾರ ಮಾಡೋದು ನೋಡಿ ನನಗ ಬಹಳ ಖುಷಿ ಆಗ್ತದ. ನೀ ಏನ್ ಹೇಳದಿ ಮಾತು ಅಗದಿ ಬರೋಬ್ಬರ ಐತಿ. ಈ ತರಕಾರಿಗಳನ್ನ ತಿನ್ನಾಕ ಹುಳುಗಳು ಬರ್ತಾವ, ಅವಾಗ ಚಿಮಣಿ ಎಣ್ಣಿ ನೀರಿನ ದ್ರಾವಣ ಅವುಗಳ ಮೇಲೆ ಚಲೋದು. ಹಿಂಗ ನೀವು ಯಾವತ್ತೂ ಮಾಡ್ಕೋತಿದ್ರ ಇವುಗಳ ಸಂಖ್ಯೆ ಬೆಳೆಯುವುದಿಲ್ಲ. ಕೈಯಿಂದ ಹುಳುಗಳನ್ನು ಕೊಲ್ಲಬಹುದು ಆರಿಸಿ, ಚಿಮಣಿ ಎಣ್ಣೆ ಚೆಲ್ಲಬೇಕು ನೀರಿನಲ್ಲಿ ಸೇರಿಸಿ. ಇದು ಬಾಳ ಸರಳದ ಬಿಡ್ರಿ ಸಾಬ್ರೆ. ಇದಲ್ದೆ ಮತ್ತೇನ್ ಮಾಡಬಹುದ್ರಿ? ಇನ್ನೊಂದ್ ಕೆಲಸ ಮಾಡಬಹುದು. ಏನ್ರಿ ಅದು? ಈ ಹುಳುಗಳಿಗೆ ತಿನ್ನಾಕ ಒಂದು ನಾಷ್ಟಾ ತಯಾರು ಮಾಡಬೇಕಾಗ್ತದ. ಅದೇನ್ರಿ ಸಾಬ್ರೆ? ಗಾಬ್ರಿ ಆಗ್ಬಿಡಮ್ಮ. ನಾಷ್ಟಾ ಅಂದ್ರ ಅದೇನು? ಒಗ್ಗರಣಿ, ಮಿರ್ಚಿ ಬಜ್ಜಿ, ಕಟ್ ಮಿರ್ಚಿ ಅಲ್ಲ. ಮತ್ತ ಏನ್ ಮಾಡ್ಬೇಕ್ರಿ ದಣಿ? ಏನಿಲ್ಲ, ಈ ಅಕ್ಕಿ ತೋಡು ಗೋಧಿ ತೋಡು ಇರ್ತಲ್ಲ ಸುಮಾರು 18 ಭಾಗ, ಯಾವ್ದಾದ್ರು ಒಂದ್ ತಗೋಬೇಕ. ಎರಡ್ ಭಾಗ ಬೆಲ್ಲ ತಗೊಂಡು ಇವೆರಡನ್ನ ಚಲೋತ್ನಾಗಿ ಕಲಸಬೇಕು. ಇದ್ರ ಜೋಡಿ ಒಂದ್ 10 ಭಾಗ ಕಾರ್ಬರಿಲ್ ಅಂತ ಒಂದು ಔಷಧ ಸಿಗ್ತದೆ, ಅದನ್ನ ತಗೊಂಡು ತೌಡಿಗೆ ಬೆರೆಸಬೇಕು. ಈಗ ನಾಷ್ಟಾ ತಯಾರ. ಹಿಂಗ್ರಿ? ಇದು ಬಹಳ ಸರಳ. ಇದನ್ನ ನಿಮ್ಮ ಬೆಳೆಗಳ ಸಾಲಿನೊಳಗ ಚೆಲ್ಲಬೇಕು. ಈ ನಾಷ್ಟಾ ತಿಂದ ಹುಳುಗಳು ಸಾಯ್ತಾವ. ಇದು ಒಂದ್ ಎಕರೆಗೆ ಸರಿ ಹೋಗ್ತದೆ. ಓಹೋ, ಭಾಗ ಕಾರ್ಬರಿಲ್ಲು, ಎರಡು ಭಾಗ ಬೆಲ್ಲ, 18 ಭಾಗ ಅಕ್ಕಿ ತೋಡು ಕರಸಬೇಕು ಅದನ್ನೆಲ್ಲ. 10 ಭಾಗ ಕಾರ್ಬರಿಲ್ಲು, ಎರಡು ಭಾಗ ಬೆಲ್ಲ, 18 ಭಾಗ ಅಕ್ಕಿ ತೋಡು ಕರಸಬೇಕು ಅದನ್ನೆಲ್ಲ. ಮಾಗಿ ಹುಳುಮೆಯಿಂದ ಮಾಡಬೇಕು ಕಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ, ಹುಳಗಳನ್ನು ಒಡ್ಡಬೇಕು ಹಕ್ಕಿಗಳಿಗೆ ಯಾಯಕ. ತಿನಿಸು ಇದನ್ನು ಎಲ್ಲ ಸಾಲಿನಲ್ಲಿ ಚೆಲ್ಲಿರಿ, ಹುಳವು ತಿನ್ನುವಂತೆ ಮಾಡಿ ಅದನ್ನು ನೀವು ಗೆಲ್ಲಿರಿ. ವಿಷದ ತಿನಿಸು ಇದನ್ನು ಎಲ್ಲ ಸಾಲಿನಲ್ಲಿ ಚೆಲ್ಲಿರಿ, ಹುಳವು ತಿನ್ನುವಂತೆ ಮಾಡಿ ಅದನ್ನು ನೀವು ಗೆಲ್ಲಿರಿ. ಮಾಗಿ ಉಣುಮೆಯಿಂದ ಮಾಡಬೇಕು ಕಾಯಕ, ಹುಳಗಳನ್ನು ಒಟ್ಟಬೇಕು ಹಕ್ಕಿಗಳಿಗೆ ಯಾಯಕ. ಮಾಗಿ ಉಣುಮೆಯಿಂದ ದಣಿ ಈ ಜರಿ ಕಾಲಾಗ ಏನ್ ಮಾಡಾಮು ಅನ್ನಂಗಾಗಿತ್ತು ನೋಡ್ರಿ. ಹೌದಲ್ಲ, ನೀವು ಇಷ್ಟೆಲ್ಲಾ ಪಸಂದಾಗಿ ಹೇಳಿ ಪುಣ್ಯ ಕಟ್ಕೊಂಡ್ರಿ. ನೀವು ಹೇಳದಂಗೆ ನಾವು ಮಾಡ್ಲಿಲ್ಲ, ಈ ಹುಳುಗಳನ್ನ ಕಟ್ಟಿ ಹಾಕ್ಲಿಲ್ಲ ಅಂದ್ರ ನಾ ಅಮರಪ್ಪನೇ ಅಲ್ಲ. ಇದು ಮಾತು ಇದನ್ನ ನೀನೊಬ್ನೇ ಅಲ್ಲ, ನಿಮ್ ಊರಾಗಿನ ಎಲ್ಲಾ ರೈತರಿಗೂ ಹೇಳಿ ಅವರು ಮಾಡಂಗ್ ಮಾಡ್ಬೇಕು. ಇಂದ ನೀವು ಕಾಜಿ ಬಿಡ್ರಿ ಅಮರೆ. ನಮ್ಮ ಸಂಘದಾಗ ಎಲ್ಲ ಹೆಣ್ಮಕ್ಳಿಗೆ ಹೇಳಿ ಅವ್ರನ್ನು ತಯಾರ ಮಾಡಿಸ್ತೀನ್ರಿ. ಆಯ್ತಾಯ್ತು. ಒಂದು ಮಾತು ನೆನ್ಪಿಟ್ರಿ, ಇದನ್ನ ಹತೋಟಿ ಮಾಡೋದಕ್ಕ ಕ್ಲೋರ್ ಪರಿಫಾಸ್ ಅನ್ನುವಂತ ಇನ್ನೊಂದು ಔಷಧ ಸಿಗ್ತದೆ, ಇದನ್ನು ಉಪಯೋಗ ಮಾಡಬಹುದು. ಆದ್ರ ಎಷ್ಟು ಸಾಧ್ಯದನೋ ಅಷ್ಟು ನೈಸರ್ಗಿಕ ಪದ್ಧತಿಗಳನ್ನ ಮಾತ್ರ ಅನುಸರಿಸಬೇಕು. ಇನ್ನು ನಮ್ ಕೈ ಮೀರಿ ಹೋಗ್ಯದ ಅಂತಂದಾಗ ಮಾತ್ರ ರಾಸಾಯನಿಕವನ್ನ ಬಳಸಬೇಕು. ಇದು ಮಾತ್ ಮಾತ್ರ ನೀವು ನೆನ್ಪಿಡೋಕಪ್ಪ. ಹಂಗೆ ಆಗಲ್ರಿ ದಣಿ. ದಣರ ನಡ್ರಿ, ಬಾಳ ಒತ್ತಾತು, ಆಫೀಸ್ ಕಡೆ ಹೋಗಮ್ಮಂತ ನಡ್ರಿ ಅಮ್ಮರೆ.